ಮಹೀಂದ್ರ ಎಸ್ ಯುವಿಸ್ ನ ಬಿಗ್ಗೆಸ್ಟ್ ಡೀಲ್ ಆಫ್ 2022 ಜೊತೆ 2023ಗೆ ಡ್ರೈವ್ ಮಾಡಿ. ಈ ಡಿಸೆಂಬರ್ ಮಹೀಂದ್ರಾದ ಯಾವುದೇ ಎಸ್ ಯುವಿ ರೇಂಜ್ ನ ವೆಹಿಕಲ್ ಅನ್ನು ಖರೀದಿಸಿ ಹಾಗೂ 1.4 ಲಕ್ಷದವರೆಗಿನ ಬೆನಿಫಿಟ್ಸ್ ಅನ್ನು ನಿಮ್ಮದಾಗಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂತೋಷ್ ಆಟೋ ವಿಂಗ್ಸ್ ವಿಜಯಪುರ. ಶರತ್ತುಗಳು ಅನ್ವಯ. ರೈತರೇ, 3 ದಿನ ಉಚಿತ ಮೋಟಾರ್ ವೈಡಿಂಗ್ ತರಬೇತಿಗಾಗಿ ಸಂಪರ್ಕಿಸಿ ಸೀತಮ್ಮ ಟೆಕ್ನಿಕಲ್ ಕರಿಯರ್ ಅಕಾಡೆಮಿ, ಸೋಲಾಪುರ ರಸ್ತೆ, ಗವರ್ಮೆಂಟ್ SC/ST ಹಾಸ್ಟೆಲ್, ಚಂದೂನಗರ್, ವಿಜಯಪುರ. ಮೊಬೈಲ್ ಸಂಖ್ಯೆ 9632351861. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಕೇಳಿ ತಳೆವಾಡದ ನಿಂಗವ್ವ ಯಲ್ಲಪ್ಪ ಕರಬಸಪ್ಪಗೋಳ್ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದ. ಸನಿಧಾನಿ ಕಾಂತ ಸರಿ ಗ ಮ ಪ ದ ನಿ ಸನಿಧಾನಿ ಕಾಂತ ಯೇಸೋದಾನಿ ನಮಗ ಎಟು ಕಾಳಿದ ಯೇಸೋದಾನಿ ನಮಗ ಎಟು ಕಾಳಿದ ಯೇಸೋದಾನಿ ನಮಗ ಎಷ್ಟು ಕಾಳಿದ ಯೇಸೋದಾನಿ ನಮಗ ಎಷ್ಟು ಕಾಳಿದ ನಿರಿಗೋಗೋ ಬಾಲರನೆಲ್ಲ ಅಡಗಟ್ಟೆದ ನಿರಿಗೋಗೋ ಬಾಲರನೆಲ್ಲ ಅಡಗಟ್ಟೆದ ಕೊಡ ಕಸದು ಸಿಂಬೆ ತಗಸು ಗಿಡ ಕಾಕೇದ ಕೊಡ ಕಸದು ಸಿಂಬೆ ತಗದು ಗಿಡ ಕಾಕೇದ ಕೊಡ ಕಸದು ಸಿಂಬೆ ತಗದು ಗಿಡ ಕಾಕೇದ ಕೊಡ ಕಸದು ಸಿಂಬೆ ಕಸದು ಗಿಡ ಕಾಕೇದ ಸರಿ ಗ ಮ ಪ ದ ನಿ ಸ ನಿ ದ ನಿ ಕಾಂತ ಸರಿ ಗ ಮ ಪ ದ ನಿ ಸ ನಿ ದ ನಿ ಕಾಂತ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಜಳಕ ಕೂತ ಬಾಲ್ಯರೆಲ್ಲ ಮಡವಿಗೋಗಿದ ಜಳಕ ಕೂತ ಬಾಲ್ಯರ ಮಡವಿಗೋಗಿದ ಮಡಿ ಕಸದು ಗಿಡ ಕಾಕಿ ಕೊಳಲೂದಿದ ಮಡಿ ಕಸದು ಗಿಡ ಕಾಕಿ ಕೊಳಲೂದಿದ ಮಡಿ ಕಸದು ಗಿಡ ಕಾಕಿ ಕೊಳಲೂದಿದ ಮಡಿ ಕಸದು ಗಿಡ ಕಾಕಿ ಕೊಳಲೂದಿದ ಸರಿ ಗ ಮ ಪ ದ ನಿ ಸ ನಿ ದ ನಿ ಕಾಂತ ಸರಿ ಗ ಮ ಪ ದ ನಿ ಸ ನಿ ದ ನಿ ಕಾಂತ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಗೌಳಗಿತ್ತರ ಮನೆಗೋಗಿ ಗಲಗಿಡಸಿದ ಗೌಳಗಿತ್ತರ ಮನೆಗೋಗಿ ಗಲಗಿಡಸಿದ ಹಾಲು ಮೊಸರ ಅಂಗಳ ಕೇಟ ಒಕಳಾಡಿದ ಹಾಲು ಮೊಸರ ಅಂಗಳ ಕೇಟ ಒಕಳಾಡಿದ ಹಾಲು ಮೊಸರು ಅಂಗಳ ಕೇಟ ಒಕಳಾಡಿದ ಹಾಲು ಮೊಸರು ಅಂಗಳ ಕೇಟ ಒಕಳಾಡಿದ ಸರಿ ಗ ಮ ಪ ದ ನಿ ಸ ನಿ ದ ನಿ ಕಾಂತ ಸರಿ ಗ ಮ ಪ ದ ನಿ ಸ ನಿ ದ ನಿ ಕಾಂತ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಯೇಸೋದ ನಿ ನಮಗ ಎಷ್ಟು ಕಾಡಿದ ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರಿ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆಯಡಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ.

फसल का करवा के बीमा किसान की चिंता को छीना हुआ सुरक्षित कल सुरक्षित फसल निश्चिंत किसान फसल बीमा सबका समाधान आज ही प्रधानमंत्री फसल बीमा योजना से जुड़ें और फसल नुकसान से होने वाली आर्थिक हानि से निश्चिंत हो जाएं ताकि प्राकृतिक और स्थानीय आपदा पर भी फसल नुकसान होने पर आप उसकी सही कीमत पाएं। प्रधानमंत्री फसल बीमा से जुड़ने के लिए आज ही नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में जाएं क्योंकि सुरक्षित फसल निश्चिंत किसान फसल बीमा सबका समाधान कृषि एवं किसान कल्याण मंत्रालय भारत सरकार भविष्य टेक्निक बड़सी नूरक्के दूरु डालमिया ಡಾಲ್ಮಿಯಾ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿರ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆಯ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯಾ ಡಾಲ್ಮಿಯಾ ಸಿಮೆಂಟ್ ಫ್ಯೂಚರ್ ಟುಡೇ ಈಗ ತಳೆವಾಡದ ನಿಂಗವ್ವ ಯಲ್ಲಪ್ಪ ಕರಬಸಪ್ಪಗಳು ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು ಹಾಡಾಡೇ ಬೇಸನ ಹವಳ ಬಾ